ನೆಲ ಜಲ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ನಿರತವಾಗಿ ಅನೇಕ ಪ್ರಯೋಗಗಳ ಮೂಲಕ ಯಶಸ್ಸು ಕಂಡಿರುವ ವಾಲ್ಮಿ ಸಂಸ್ಥೆ ಫಲಿತಾಂಶಗಳನ್ನು ರೈತರ ಹೊಲಗಳಿಗೆ ನೇರವಾಗಿ ವರ್ಗಾವಣೆ ಮಾಡುವ ಮೂಲಕ ನಾಡಿನ ಅಮೂಲ್ಯ ನೈಸರ್ಗಿಕ ಸಂಪತ್ತುಗಳಾದ ಮಣ್ಣು ಮತ್ತು ನೀರಿನ ಸಂರಕ್ಷಕ, ಸುಧಾರಕ ಹಾಗೂ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಿದೆ. ರೈತರಾದ ನಾವು ಈ ತತ್ವಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡು ವಾಲ್ಮಿ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಒತ್ತಾಸೆಯಾಗಿ ನಿಲ್ಲುವುದಷ್ಟೇ ಅಲ್ಲದೆ ಮುಂದೆ ಒದಗಬಹುದಾದ ನೆಲಜಲ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ನೀರಾವರಿ ನಿರ್ವಹಣೆಯಲ್ಲಿ ಅಭಿಯಂತರರ ಪಾತ್ರ ಕುರಿತು ಧಾರವಾಡದ ನೆಲಜಲ ನಿರ್ವಹಣಾ ಸಂಸ್ಥೆ ವಾಲ್ಮಿಯ ಪ್ರಾಧ್ಯಾಪಕರು ಮತ್ತು ವಾಲ್ಮಿ ಸಂಸ್ಥೆಯ ಅಧೀಕ್ಷಕ ಅಭಿಯಂತರರಾಗಿರುವ ಬಿವೈ ಬಂಡಿವಡ್ಡರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದೊಳಗೆ ನಾವು ನೀರಾವರಿ ನಿರ್ವಹಣೆ ಒಳಗೆ ಇಂಜಿನಿಯರ್ಗಳ ಪಾತ್ರ ಏನದ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ, ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ವಿಷಯಗಳನ್ನು ಮಂಡಿಸೋದಕ್ಕೆ ಧಾರವಾಡದ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ವಾಲ್ಮಿ ಒಳಗೆ ಪ್ರಾಧ್ಯಾಪಕರಾಗಿರುವಂತಹ ಮತ್ತು ಇಲಾಖೆಯೊಳಗೆ ಅಧೀಕ್ಷಕ ಅಭಿಯಂತರರಾಗಿರುವಂತಹ ಬಿವೈ ಬಂಡಿವಡ್ಡರ್ ಅವರು ನಮ್ಮ ಜೊತೆಗಿದ್ದಾರೆ. ಬಂಡಿವಡ್ಡರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನೀರಾವರಿ ಏನು ಒಂದು ವ್ಯವಸ್ಥೆ ಇಲ್ಲಿ ತನಕ ರೂಪುಗೊಂಡಿದೆ ರಾಜ್ಯದೊಳಗೆ, ಇಂಥ ಒಂದು ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಇದರೊಳಗೆ ಇಂಜಿನಿಯರು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸುಗಮವಾಗಿ ನೀರಾವರಿ ಆಗಬೇಕು ಮತ್ತು ಅದರಿಂದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ರೈತರನ್ನು ಕೂಡಿಸಿಕೊಂಡಂಗೆ ಒಂದು ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಆಗಿ ಅವರಿಗೆ ಅನುಕೂಲ ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನು ತಾವು ಮಾಡ್ತಾ ಇದ್ದೀರಿ. ಯಾವ ರೀತಿ ನಮ್ಮ ರಾಜ್ಯದೊಳಗೆ ಏನು ಜಲಸಂಪನ್ಮೂಲ ಅದ ಅದನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದೀವಿ ಮತ್ತು ಯಾವ ರೀತಿ ನಾವು ಅದನ್ನು ಅನುಕೂಲಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಮತ್ತು ಏನೇನು ಇಂಥ ಒಂದು ನಿರ್ವಹಣೆ ಒಳಗೆ ಕಾಳಜಿ ವಹಿಸಬೇಕು ವಹಿಸ್ತಾ ಇಲ್ಲ ಈ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಇಂಥ ಒಂದು ದೊಡ್ಡ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡೋದ್ರೊಳಗೆ ಇಂಜಿನಿಯರು ಯಾವ ರೀತಿಯಾದಂಥ ಒಂದು ಪಾತ್ರ ವಹಿಸ್ತಾರೆ ಈ ಎಲ್ಲ ವಿಷಯಗಳ ಬಗ್ಗೆ ಅದರ ಜೊತೆಗೇ ನಮ್ಮ ರೈತರು ಸಾರ್ವಜನಿಕರು ಯಾವ ರೀತಿಯಾದಂಥ ಎಚ್ಚರಿಕೆ ಕ್ರಮಗಳು ಮುಂಜಾಗ್ರತಾ ಕ್ರಮಗಳು ಇವುಗಳನ್ನು ತಗೊಳ್ಬೇಕು ಮತ್ತು ಈ ಒಂದು ವ್ಯವಸ್ಥೆಯ ಸಂಪೂರ್ಣ ಸದುಪಯೋಗನ ಪಡ್ಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ತಾವು ಇವತ್ತು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ತಮ್ಮ ವಿಚಾರಗಳನ್ನು ಮಂಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಬಹಳ ಬಹಳ ಮಹತ್ವದ ವಿಷಯವನ್ನು ತಾವು ಇವತ್ತಿನ ದಿವಸ ಚರ್ಚೆಗೆ ತಂದಿದ್ದು ನಿಮಗೆ ಮೊದಲು ನನ್ನ ಇಲಾಖೆ ವತಿಯಿಂದ ಅಭಿನಂದನೆ ಹೇಳುತ್ತೇನೆ. ನೀರು ಅಭೂತಪೂರ್ವವಾದಂತಹ ಒಂದು ಮೂಲಭೂತ ಸೌಕರ್ಯ, ಎಲ್ಲರಿಗೂ ಬೇಕಾಗಿತ್ತು. ಎಲ್ಲ ಜೀವ ಜಲಚರ ಪ್ರಾಣಿಗಳಿಗೆ, ಮನುಷ್ಯರಿಗೆ, ಸಸ್ಯ ಸಂಕುಲಕ್ಕೆ ಬೇಕಾಗಿದ್ದ ಮೂಲ ವಸ್ತು ನೀರು. ಆದರೆ ಈ ನೀರು ಇಡೀ ವಿಶ್ವದಾದ್ಯಂತ ಎಲ್ಲ ಕಡೆ ಸಮಾನವಾಗಿ ಹರಿತಾ ಇಲ್ಲ. ಒಬ್ಬರಿಗೆ ಅತಿ ಹೆಚ್ಚಿದ್ರೆ ಒಬ್ಬರಿಗೆ ಅತಿ ಕಡಿಮೆ ಇದೆ. ಆಮೇಲೆ ಇವತ್ತಿನ ಸಮಸ್ಯೆ ಏನು ಅಂದ್ರೆ ಈ ನೀರಿನ ಸರಿಯಾದ ಸದುಪಯೋಗ ಆಗ್ತಾ ಇಲ್ಲ, ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ. ಸರ್ಕಾರಗಳು, ಭಾರತ ಸರ್ಕಾರದಿಂದ ಹಿಡಿದು ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಸಹಿತ ಸಾಕಷ್ಟು ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದಾವೆ. ಅದರಲ್ಲಿ ಕರ್ನಾಟಕ ಸರ್ಕಾರ ಅತ್ಯಂತ ಜನಾನುರಾಗಿ ಸರ್ಕಾರ, ತನ್ನ ಪಾಲಿನ ಸಂಪೂರ್ಣ ನೀರಿನ ಸದುಪಯೋಗ ತಗೊಂಡು ಸಮಗ್ರ ರೈತ ಸಮುದಾಯಕ್ಕೆ ಕೃಷಿ ವ್ಯವಸ್ಥೆಯನ್ನು ಕೊಡುವ ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದನ್ನು ನಮ್ಮ ರಾಜ್ಯದ ಜಲಸಂಪನ್ಮೂಲ ಇಲಾಖೆ ಮಾಡ್ತಾ ಇದ್ದದ್ದು. ಆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಒಬ್ಬ ಹಿರಿಯ ಅಧಿಕಾರಿಯಾಗಿ, ಅಧೀಕ್ಷಕ ಅಭಿಯಂತರಾಗಿ ನಾನು ಕೆಲಸ ಮಾಡ್ತಾ ಇದ್ದದ್ದು ನನ್ನ ಪುಣ್ಯ. ಸದ್ಯಕ್ಕೆ ಅದೇ ಹುದ್ದೆಯಲ್ಲಿ ಪ್ರಾಧ್ಯಾಪಕ ನಿಂತೆಂದು ವಾಲ್ಮಿಯಲ್ಲಿ ನಾನು ಇಡೀ ರಾಜ್ಯದ ಇಂಜಿನಿಯರ್ಗಳ ಸಮುದಾಯಕ್ಕೆ ತರಬೇತಿ ಕೊಡುವ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು, ಅತಿ ಹಿರಿಯ ಮಟ್ಟದ ಅಧಿಕಾರಿಗಳನ್ನು ಹಿಡಿದು ಹೊಸತಾಗಿ ಇಲಾಖೆಗೆ ಸೇರ್ಪಡೆಗೊಳ್ಳುವ ಹೊಸ ಹೊಸ ಇಂಜಿನಿಯರ್ಗಳು ಸಹಿತ ತರಬೇತಿಗೆ ಒಳಪಡ್ತಾರೆ. ಪ್ರತಿಯೊಬ್ಬ ಇಂಜಿನಿಯರ್ಗಳಿಗೆ ಇಡೀ ರಾಜ್ಯದ ನೀರಿನ ಲಭ್ಯತೆ ಹಾಗೂ ಇಡೀ ರಾಜ್ಯದ ನೀರಾವರಿಯ ವ್ಯವಸ್ಥೆ ಕುರಿತು ಇಲ್ಲಿ ಒಂದೊಂದು ತಿಂಗಳವರೆಗೆ ಚರ್ಚೆಗಳು ನಡೀತವೆ. ಇಲ್ಲಿ ಸಂಪೂರ್ಣ ತರಬೇತಿ ಪಡೆದು ವಾಪಸ್ ಹೋದ ಮೇಲೆ ಅವರು ಮುಂದೆ 30-35 ವರ್ಷ ಇಲಾಖೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನುವ ಎಲ್ಲ ಕೌಶಲ್ಯಗಳನ್ನು ಇಲ್ಲಿ ಕಲಿತಾರೆ. ಅಂತಹ ಜವಾಬ್ದಾರಿ ಸರ್ಕಾರ ನನಗೆ ಕೊಟ್ಟಿದ್ದು ನನ್ನ ಪಾಲಿಗೆ ಬಂದಂತಹ ಒಂದು ದೊಡ್ಡ ಪುಣ್ಯ. ಇಲ್ಲಿ ಏನಿದೆ ಸರ್, ಇಡೀ ರಾಜ್ಯದ ಸಮಗ್ರ ನೀರಾವರಿಗಾಗಿ ಲಭ್ಯವಿರುವ ನೀರು ಅಗಾಧವಾಗಿದೆ. ಒಟ್ಟು 3475 TMC ನೀರು ನಮ್ಮ ರಾಜ್ಯದ ಪಾಲಿಗೆ ಲಭ್ಯವಿದೆ. ಆದರೆ ಇಡೀ ಎಲ್ಲ 3475 TMC ನೀರನ್ನು ಸಹಿತ ನಾವು ಉಪಯೋಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದರೊಳಗೆ ಅಂದಾಜು 1900-2000 TMC ಬಿದ್ದ ತಕ್ಷಣ ಪಶ್ಚಿಮ ವಾಹಿನಿಯಾಗಿ ಸಮುದ್ರಕ್ಕೆ ಅರೇಬಿಯನ್ ಸೀಗೆ ಹೋಗಿ ಸೇರ್ಕೊಂಡು ಬಿಡುತ್ತೆ. ಆದರೆ ನಮಗೆ ಲಭ್ಯವಿರುವ ನೀರು 1690 TMC. ಇದು ಸಹಿತ ಅಗಾಧವಾದ ನೀರು. ಈ ನೀರನ್ನ ಸಂಪೂರ್ಣ ಸದುಪಯೋಗ ತಗೊಂಡ್ರೆ ನಮ್ಮ ರಾಜ್ಯದ ಪ್ರತಿ ರೈತನಿಗೆ, ಪ್ರತಿ ಜನಸಾಮಾನ್ಯನಿಗೆ ನಾವು ಸರಿಯಾದ ನೀರನ್ನ ಪೂರೈಸಬಹುದು, ನೀರಿನ ಲಭ್ಯತೆ ಮಾಡಬಹುದು. ಆದರೆ ಇದನ್ನ ಪೂರೈಸಬೇಕಾದ್ರೆ ಹಲವಾರು ಚಾಲೆಂಜಸ್ ಬರ್ತಾ ಇದ್ದಾವೆ. ನಮ್ಮ ಜಲಸಂಪನ್ಮೂಲ ಇಲಾಖೆ ನೀರನ್ನು ಹಿಡಿದಿಡಲಿಕ್ಕೆ ಬೃಹತ್ ಪ್ರಮಾಣದ ಅಣೆಕಟ್ಟೆಗಳನ್ನು ಹಿಡಿದು ಸಾಮಾನ್ಯ ಮೈನರ್ ಇರಿಗೇಷನ್ ಟ್ಯಾಂಕ್ವರೆಗೆ, ಸಣ್ಣ ನೀರಾವರಿ ಕೆರೆಗಳವರೆಗೆ ವಿವಿಧ ಮಟ್ಟದೊಳಗೆ ನೀರಿನ ಬೇರೆ ಬೇರೆ ಸಂಗ್ರಹಣಾ ಸಾಮರ್ಥ್ಯ ಇರುವಂತಹ ರಚನೆಗಳನ್ನು ನಿರ್ಮಾಣ ಮಾಡಿಯಾಗಿದೆ. ನಾವು ಈಗಾಗಲೇ ಸಾಕಷ್ಟು ನೀರನ್ನು ಹಿಡಿದಿಟ್ಟಿದ್ದೀವಿ. ಈ ನೀರನ್ನ ಕಾಲುವೆ ಜಾಲಗಳ ಮೂಲಕ ಪ್ರತಿಯೊಂದು ಜಮೀನಿಗೆ, ಪ್ರತಿಯೊಬ್ಬ ರೈತನ ಹೊಲಕ್ಕೆ ನೀರು ಹರಿಬೇಕು ಎನ್ನುವಂತ ಜಾಲವನ್ನು ನಿರ್ಮಾಣ ಮಾಡಿದ್ವಿ. ಇದರ ಉಪಯೋಗ ತಗೊಳ್ತಾ ಇರುವ ರೈತರು ದಿನಾಲೂ ಬಂಗಾರದ ಬೆಳೆ ಬೆಳೀತಾ ಇದ್ದಾರೆ. ಆದರೆ ಸಮಗ್ರವಾಗಿ ಇಡೀ ರಾಜ್ಯದ ಅವಲೋಕನ ಮಾಡಿದಾಗ ಎಷ್ಟು ಪ್ರಗತಿ ಕಾಣಬೇಕಾಗಿತ್ತೋ ಆ ನಿರೀಕ್ಷೆ ನಾವಿನ್ನೂ ಮುಟ್ತಾ ಇಲ್ಲ. ನಾನೊಬ್ಬ ಇಲಾಖಾ ಅಧಿಕಾರಿಯಾಗಿ ಇಲಾಖೆಯ ಜವಾಬ್ದಾರಿಯನ್ನು ಅರಿತು ಮಾತಾಡ್ತೇನೆ. ನಮ್ಮ ರಾಜ್ಯದ ಗೌರವ ಯಾವಾಗ ಹೆಚ್ಚಾಗುತ್ತೆ ಅಂದರೆ ನಾವೆಲ್ಲ ಇಂಜಿನಿಯರ್ಗಳು ಎಲ್ಲರೂ ಕೂಡಿ ಪ್ರತಿಯೊಬ್ಬ ನೀರು ಬಳಕೆದಾರನಿಗೆ, ಪ್ರತಿಯೊಬ್ಬ ರೈತನಿಗೆ ಸಮಸ್ತವಾಗಿ ಸಮಗ್ರವಾಗಿ ನೀರು ಕೊನೆಯ ತೂವಿನವರೆಗೆ ನೀರನ್ನು ಮುಟ್ಟಿಸಿದಾಗ ಮಾತ್ರ ಇದು ಸಾರ್ಥಕವಾಗುತ್ತೆ. ಆದರೆ ಪ್ರಶ್ನೆ ಏನಂದರೆ ನಾವೆಲ್ಲರೂ ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀವ? ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿಯೇ ಇದೆ. ಏನು ಯಾಕಿಷ್ಟು ಸಮಸ್ಯೆ ಆಗ್ತಾ ಇದ್ದಾವೆ, ಯಾಕೆ ಆಗ್ತಾ ಇದ್ದಾವೆ ಅಂತಂದರೆ, ಮೊಟ್ಟ ಮೊದಲನೇದು ಕಾಲುವೆ ಜಾಲ ಸುಸ್ಥಿಯಲ್ಲಿ ಇದಾವ, ಇದರ ಸೋರಿಕೆಯನ್ನು ನಾವು ತಡಿತಾ ಇದ್ದೀವ ಅನ್ನೋದನ್ನು ನೋಡಬೇಕಾಗಿತ್ತು. ನಮ್ಮ ಇಂಜಿನಿಯರ್ಗಳು ದಯಮಾಡಿ, ನಾನು ಒಬ್ಬ ಇಲಾಖಾ ಹಿರಿಯ ಇಂಜಿನಿಯರ್ ಆಗಿ ಮಾತಾಡ್ತೇನೆ, ದಯಮಾಡಿ ತಪ್ಪು ಕಲ್ಪನೆ ಬೇಡ. ಎಲ್ಲ ಇಂಜಿನಿಯರ್ಗಳು ಬರೀ ಹೊಸ ಹೊಸ ನಿರ್ಮಾಣಗಳನ್ನು ಮಾಡಲಿಕ್ಕಷ್ಟೇ ನಾವು ಹೆಚ್ಚಿನ ಆಸಕ್ತಿ ತಗೊಳ್ತಾ ಇದ್ದೀವಿ. ಆದರೆ ಈಗಾಗಲೇ ನಾವೇ ನಿರ್ಮಾಣ ಮಾಡಿದ ಕಾಲುವೆ ಜಾಲವನ್ನು ನಿರ್ವಹಣೆ ಮಾಡುವವರು ಯಾರು? ನಾವೇ ತಾನೇ ಮಾಡಬೇಕು. ನಮ್ಮ ಕೆಳ ಹಂತದ ಅಥವಾ ಜೂನಿಯರ್ ಕೇಡರ್ನ ಅಧಿಕಾರಿಗಳು ನಿರ್ವಹಣೆ ಮಾಡಬೇಕಂದ್ರೆ ಅವರಿಗೆ ಸಮಗ್ರವಾಗಿ ತಿಳಿಸಿ ಹೇಳುವವರು ಯಾರು? ಹಿರಿಯ ಅಧಿಕಾರಿಗಳೇ ಹೇಳಬೇಕಾಗತ್ತೆ. ಎಲ್ಲರೂ ಕೂಡಿ ಮೊದಲು ಇದ್ದ ಜಾಲವನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು, ಆಮೇಲೆ ಹೊಸ ಹೊಸ ಯೋಜನೆಗಳನ್ನು ತಯಾರು ಮಾಡಿ ಇನ್ನುಳಿದ ಲಭ್ಯವಿರುವ ನೀರಿನ ಪ್ರಮಾಣಕ್ಕೆ ಹೊಸ ಯೋಜನೆಗಳನ್ನು ರೂಪಿಸಬೇಕು. ಆದರೆ ಇದ್ದ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಲ್ಲಿ ಬಹಳಷ್ಟು ಮಂದಿ ಆಸಕ್ತಿ ತೋರ್ತಾ ಇಲ್ಲ. ನನ್ನ ಒಂದು ನಿವೇದನೆ ಇದೆ, ನನ್ನ ನೆಲ ಮತ್ತು ಜಲ ನಿರ್ವಹಣೆ ಸಂಸ್ಥೆಯ ವತಿಯಿಂದ ಅಥವಾ ಜಲಸಂಪನ್ಮೂಲ ಇಲಾಖೆ ವತಿಯಿಂದ ಎಲ್ಲ ಸಮಸ್ತ ಇಂಜಿನಿಯರ್ಗಳಿಗೆ ನನ್ನ ಒಂದು ನಿವೇದನೆ ಇದೆ. ನಾವೆಲ್ಲರೂ ಹಗಲಿರುಳು ಪ್ರಯತ್ನ ಮಾಡಿ ಕೆಲಸ ಮಾಡ್ತಾ ಇದ್ದದ್ದು ಈ ನಾಡಿನ ಜನರ ಅಭ್ಯುದಯಕ್ಕಾಗಿ, ಈ ನಾಡಿನ ರೈತನ ಅಭ್ಯುದಯಕ್ಕಾಗಿ. ಅವನಿಗೆ ಸರಿಯಾಗಿ ನಾವು ನೀರನ್ನು ತಲುಪಿಸದೇ ಇದ್ರೆ ನಾವು ನಮ್ಮ ಕರ್ತವ್ಯವನ್ನು ಎಲ್ಲಿಯೋ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಮೂಡಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಸಮಗ್ರವಾದ ತರಬೇತಿಯಲ್ಲಿ ಮೊಟ್ಟ ಮೊದಲು ನಾವು ಕಲಿಸುವುದು ಕಾಲುವೆ ಜಾಲವನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದೇವೆ, ಪ್ರತಿ ತೂಬಿನಲ್ಲಿ ಎಷ್ಟು ನೀರು ಹೋಗ್ತದೆ, ಆ ತೂಬಿನಿಂದ ಹೊಲಗಾಲುಗಳು ಯಾವ ರೀತಿ ಆಗ್ತವೆ, ಆಮೇಲೆ ಬಂದು ಆ ಹೊಲಗಾಲುವೆ ಅಡಿ ಬರುವಂತಹ ಸಮಗ್ರ ರೈತರು, ನಮಗೆ ಎಲ್ಲ ರೈತರ ಎಲ್ಲ ಜಮೀನುಗಳ ಎಲ್ಲ ಸರ್ವೆ ನಂಬರಿನ ಮಾಹಿತಿ ಇದ್ದೇ ಇರುತ್ತೆ. ಗೆಜೆಟ್ ನೋಟಿಫಿಕೇಶನ್ ತಗೊಂಡ್ಬಿಟ್ರೆ ಆ ಯೋಜನೆ ಅಡಿ ಬರುವಂತಹ ಪ್ರತಿ ತೂಬಿನಡಿ ಬರುವಂತಹ ಎಷ್ಟು ರೈತರಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅವ್ರನ್ನೆಲ್ಲರನ್ನೂ ಸೇರಿ ಒಟ್ಟಾಗಿ ಒಂದು ನೀರು ಬಳಕೆದಾರ ಸಂಘದ ಅಡಿ ನಾವು ಅವ್ರನ್ನ ಸೇರಿಸಿದ್ದೇ ಆಯಿತು ಅಂತಂದರೆ, ಹನಿ ಹನಿ ಹಳ್ಳದ ಥರ ಪ್ರತಿಯೊಬ್ಬರ ಪ್ರಯತ್ನವನ್ನು ಸೇರಿ ಎಲ್ಲರೂ ಕೂಡಿ ಒಂದು ಸಂಘವನ್ನು ಕಟ್ಟಿಕೊಂಡು ಆ ಸಂಘದ ಮೂಲಕ ತಾವೇ ತಾವೇ ಪದಾಧಿಕಾರಿಗಳಿರ್ತಾರೆ, 12 ಜನ ಪದಾಧಿಕಾರಿಗಳಿರ್ತಾರೆ, ಅದರೊಳಗೆ ತಾವೇ ಒಬ್ಬರು ಅಧ್ಯಕ್ಷರಿರ್ತೀರಿ, ಆ ಈ 12 ಜನ ಹೊರತುಪಡಿಸಿ ಒಬ್ಬರು ಕಾರ್ಯದರ್ಶಿ ಇರ್ತಾರೆ, ಆಮೇಲೆ 13ನೇ ಸದಸ್ಯನಾಗಿ ಇಂಜಿನಿಯರ್ ಇರ್ತಾರೆ. ಇಂಜಿನಿಯರ್ ಪ್ರತಿ ಮೀಟಿಂಗಿಗೆ ಹೋಗಿಬಿಟ್ಟು ತಾಂತ್ರಿಕ ವಿಷಯಗಳ ಕುರಿತು, ಅಂದಾಜು ಪಟ್ಟಿ ತಯಾರು ಮಾಡುವ ಕುರಿತು ಅಥವಾ ಖರ್ಚು ವೆಚ್ಚದ ಕುರಿತು ಚರ್ಚೆ ಮಾಡಲಿಕ್ಕೆ ಇಂಜಿನಿಯರ್ ಇರ್ತಾರೆ. ಆದರೆ ಕರ್ನಾಟಕ ಸರ್ಕಾರದ ಸದುದ್ದೇಶವನ್ನು ದಯಮಾಡಿ ಎಲ್ಲ ರೈತ ಸಮುದಾಯ ಅರ್ಥ ಮಾಡ್ಕೋಬೇಕು. ಈ ನೀರನ್ನು ಸರ್ಕಾರ ತನಗಾಗಿ ಶೇಖರಿಸಿಟ್ಟಿಲ್ಲ. ಈ ನೀರನ್ನು ಸಮಸ್ತ ರೈತರಿಗೆ ಪ್ರತಿಯೊಂದು ಜಮೀನಿಗೆ ಹರಿಯುವಂಥ ರೀತಿಯೊಳಗೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅನ್ನದೆ ಪ್ರತಿ ರೈತನಿಗೆ ಮುಟ್ಟಿಸುವ ಪ್ರಯತ್ನವನ್ನು ಕರ್ನಾಟಕ ಘನ ಸರ್ಕಾರ ದಿನಂಪ್ರತಿ ಮಾಡ್ತಾ ಇದ್ದುದನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಖ್ಯ ಕಾಲುವೆಗಳು ಚೆನ್ನಾಗಿ ನೀರನ್ನು ಬರುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಕಾಲುವೆಗಳಿಂದ ಬ್ರಾಂಚ್ ಕಾಲುವೆಗಳಿಗೆ ಹೋಗ್ತವೆ, ಆಮೇಲೆ ವಿತರಣಾ ಕಾಲುವೆಗಳು, ಆಮೇಲೆ ಲ್ಯಾಟ್ರಲ್ ಸಬ್ ಲ್ಯಾಟ್ರಲ್ ಮೈನರ್ಗಳ ಮುಖಾಂತರ ತೂಬಿನ ಮುಖಾಂತರ ಔಟ್ಲೆಟ್ ಅಂತ ಹೇಳ್ತೀವಿ, ಪ್ರತಿ ತೂಬಿನ ಮುಖಾಂತರ ನೀರು ಹೋಗ್ತಿರ್ತದೆ. ಕರೆಕ್ಟಾಗಿ ತೂಬನ್ನು ಯಾರು ಡ್ಯಾಮೇಜ್ ಮಾಡಬಾರ್ದು, ಯಾವ ರೈತರು ಡ್ಯಾಮೇಜ್ ಮಾಡಬಾರ್ದು. ಆ ತೂಬುಗಳು ಯಾವ ರೀತಿ ವಿನ್ಯಾಸ ಹೊಂದಿದವಂತಂದ್ರೆ ಅವನ್ನ ನಿರ್ಮಾಣ ಮಾಡಬೇಕಾದ್ರೆ ಎಷ್ಟು ಪ್ರದೇಶಕ್ಕೆ ನೀರು ಹೋಗಬೇಕು ಆ ಲೆಕ್ಕಾಚಾರದ ಮೇಲೆ ಅದರದ್ದು ಓಪನಿಂಗ್ ಬಿಟ್ಟಿರ್ತೇವೆ. ಆದರೆ ಸಮಾಧಾನ ಇಲ್ಲ, ನನಗೆ ಹೆಚ್ಚು ಸಿಗಬೇಕು, ನಾಳೆ ಬದಲು ಇವತ್ತೇ ನಾನು ನೀರಾವರಿ ಮಾಡಬೇಕು, ನಾನು ಒಬ್ಬನೇ ಮಾಡಬೇಕು ಅನ್ನುವ ವಿಚಾರವನ್ನು ದಯಮಾಡಿ ಎಲ್ಲರೂ ಬಿಡಬೇಕು. ಎಲ್ಲ ರೈತರು ನೀರಾವರಿ ಮಾಡಬೇಕು, ಬೆಳೆಗೆ ಎಷ್ಟು ಬೇಕು ಅಷ್ಟೇ ನೀರು ಕೊಡಬೇಕು. ಒಬ್ಬ ವ್ಯಕ್ತಿಗೆ ಒಂದು ಆಹಾರ ಪದ್ಧತಿ ಅನ್ನೋದಿರುತ್ತೆ, ಅಷ್ಟೇ ಊಟ ಮಾಡಬೇಕಾಗತ್ತೆ, ಹೆಚ್ಚಿಗೆ ಮಾಡಿದರೆ ಆರೋಗ್ಯ ಕೆಡುತ್ತೆ. ಅದೇ ರೀತಿ ನಮ್ಮ ಬೆಳೆಗೆ ಆಗ್ತಾ ಇದೆ, ಹೆಚ್ಚೆಚ್ಚು ನೀರು ಉಣಿಸಿ ಬೆಳೆಯನ್ನು ಕಳ್ಕೊಳ್ತಾ ಇದ್ದೀವಿ, ಮಣ್ಣಿನ ಸಾಮರ್ಥ್ಯವನ್ನು ಕಳ್ಕೊಳ್ತಾ ಇದ್ದೀವಿ. ಎಲ್ಲ ಕಡೆ ನೀರನ್ನು ಹೆಚ್ಚೆಚ್ಚು ಪೂರೈಸಿ ವಾಟರ್ ಲಾಗಿಂಗ್, ಎಸ್, ಎಲ್ಲ ಕಡೆ ನೀರನ್ನು ನಾವು ನಿಲ್ಲಿಸ್ತಾ ಇದ್ದೀವಿ. ಅದರಿಂದ ಸರಿಯಾದ ಗಾಳಿ ಆಡದೆ ಗೊಬ್ಬರ ಬೇರಿಗೆ ಮುಟ್ಟದೆ ವಾಟರ್ ಲಾಗಿಂಗ್, ನೆಕ್ಸ್ಟ್ ಸ್ಯಾಲಿನಿಟಿ, ಆಮೇಲೆ ಅಲ್ಕಲೈನಿಟಿ. ಕ್ಷಾರ ಮಟ್ಟಕ್ಕೆ ಹೋಯಿತು ಅಂತಂದರೆ ಮೊದಲು ಜವಳಾಗುತ್ತೆ, ಆಮೇಲೆ ಸವಳಾಗ್ತದೆ, ಆಮೇಲೆ ಕ್ಷಾರವಾಗುತ್ತೆ. ಜವಳ ಆಗದಾಗನೇ ಸಮಸ್ಯೆ ಶುರು ಆಯಿತು, ಯಾಕಂದರೆ ಬೆಳೆಗೆ ಬೆಳೆ ಸರಿಯಾಗಿ ಬರೋದಿಲ್ಲ. ನಂತರ ನೀರು ಆವಿಯಾಗಿ ಹೋದ್ಮೇಲೆ ಜವಳಾದಾಗ ನೀರು ಮೇಲೆ ಏನು ಬಂದಿರ್ತದೋ ಬರಬೇಕಾದ್ರೆ ಲವಣಾಂಶಗಳನ್ನು ಕೆಳ ಹಂತದ ಪದರಿನಿಂದ ತೊಗೊಂಡು ಬರುತ್ತೆ. ನೀರು ತಾನೇ ಆವಿಗೆ ಹೋದ್ಮೇಲೆ ಎಲ್ಲ ಲವಣಗಳು ಉಪ್ಪಿನ ಆಕಾರದಲ್ಲಿ ಬೆಳ್ಳ ಬೆಳ್ಳಗೆ ಕಾಣ್ತಿರ್ತದೋ ಅದ ಮೇಲೆ ಉಳ್ಕೊಂಡು ಬಿಡ್ತವೆ. ಅದು ಹೆಚ್ಚೆಚ್ಚು ಮಟ್ಟಕ್ಕಾಯಿತು ಅಂತಂದರೆ ಯಾವ ಬೆಳೆಯನ್ನು ಬೆಳೆಯುವುದಿಲ್ಲ. ಈ ಮಟ್ಟಕ್ಕೆ ನಮ್ಮ ಸಾಕಷ್ಟು ಜಮೀನು ಹಾಳಾಗ್ತಾ ಇದ್ದದನ್ನು ನಾವು ರಾಜ್ಯದಲ್ಲಿ ನೋಡ್ತೀವಿ. ಇದು ಯಾವುದೂ ಬೇಕಂತೆ ಆಗಿದ್ದಲ್ಲ, ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಸ್ವಾರ್ಥವನ್ನು ಮುಂದಿಟ್ಕೊಂಡು ಹೆಚ್ಚೆಚ್ಚು ನೀರನ್ನು ಉಪಯೋಗಿಸಬೇಕು ಅನ್ನುವ ಒಂದು ವ್ಯಾಪ್ತಿ ಮೀರಿ ಏನು ನಾವು ನೀರನ್ನು ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಸಮಸ್ಯೆ ಆಗ್ತಾ ಇದೆ. ನಾವು ವಿನ್ಯಾಸದ ಪ್ರಕಾರ ಎಷ್ಟು ನೀರು ಬೇಕೋ ಒಂದು ಬೆಳೆಗೆ 3-4 ಸಾರಿ ಕರೆಕ್ಟಾಗಿ ಆಯಾ ಹಂತದೊಳಗೆ ನೀರು ಕೊಟ್ಟರೆ ಆಗುತ್ತೆ. ನಾವು 24 ತಾಸು ಈ 30 ದಿವಸನೂ ಯಾವಾಗ ನೀರು ಹರಿತೆ ಅವಾಗೆಲ್ಲನೂ ನಾನು ನೀರನ್ನು ಉಣಿಸ್ತೀನಿ ಅಂತಂದರೆ ನಮ್ಮ ಜಮೀನನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇದರ ಬಗ್ಗೆ ತಿಳಿ ಹೇಳಲಿಕ್ಕೆ ವಾಲ್ಮೀಕಿ ಸಂಸ್ಥೆ ಇದ್ರೂ ನನ್ನ ನಿವೇದನೆ ಇಂಜಿನಿಯರ್ಗಳಿಗೆ ಏನು ಅಂದರೆ ಇದನ್ನು ನೀವು ಕ್ಷೇತ್ರ ಮಟ್ಟದೊಳಗೆ ರೈತರಿಗೆ ಸರಿಯಾಗಿ ತಿಳಿಸಿ ಹೇಳಬೇಕು. ಒಂದು ತೂಬಿನ ಅಡಿ 20 ರೈತರು ಬರ್ತಿದ್ರು ಅಂದರೆ ಎಲ್ಲ 20 ರೈತರಿಗೆ ನೀರು ಮುಟ್ಟುವಂಥ ರೀತಿಯೊಳಗೆ ಅವರ ನೀರು ಬಳಕೆದಾರ ಸಂಘವನ್ನು ಉತ್ತೇಜಿಸಿ ಅವರ ಸಭೆ ನಡೆಸಿ ಅವರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನ ಮಾಡಬೇಕು. ಆ ಹಂತ ಅವತ್ತಿನ ದಿವಸ ನೀರು ತಗೊಂಡ್ರು ಅಂತಂದರೆ ಮುಂದೆ 10-12 ದಿವಸ ನಂತರ ಬೇಕಾಗುತ್ತೆ. ಅಲ್ಲಿವರೆಗೂ ಬೇರೆ ಈ ನೀರನ್ನು ಬೇರೆಯವರಿಗೆ ನಾವು ವರ್ಗಾಯಿಸಬೇಕು. ಬೇರೆಯವರಿಗೆ ಬೇಡ, ನಮಗಷ್ಟೇ ನೀರು ಇರಲಿ ಅಂತಂದರೆ ಇವರು ತಮ್ಮ ಜಮೀನು ಹಾಳು ಮಾಡ್ಕೊಳ್ತಾರೆ, ಅವ್ರಿಗೆ ನೀರು ಸಿಗದೆ ಜಮೀನು ಹಾಳಾಗುತ್ತೆ ಅಲ್ಲಿ, ಅಥವಾ ಬೆಳೆ ಹಾಳಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇಂಜಿನಿಯರ್ಗಳ ಪಾತ್ರ ಬಹಳಷ್ಟು ಪ್ರಮುಖವಾದದ್ದು. ಎಲ್ಲ ಇಂಜಿನಿಯರ್ಗಳು ಮೊದಲು ಕಾಲುವೆ ಜಾಲ ಸುಸ್ತಿ ಇರಲಿಡ್ರಿ, ನೀರಿನ ಸೋರಿಕೆಯನ್ನು ತಡಿಬೇಕು. ಮೊಟ್ಟ ಮೊದಲನೇದು ಸೋರಿಕೆಯನ್ನು ತಡಿಬೇಕು. ಬಹಳಷ್ಟು ಕಡೆ ಹೊಲಗಾಲುವೆಗಳು ನಿರ್ಮಾಣ ಆಗಿದ್ರೂ ರೈತರು ಅವುಗಳನ್ನು ಅಲ್ಲಲ್ಲಿ ಸಮ ಮಾಡಿಕೊಂಡಿರ್ತಾರೆ. ಅವುಗಳ ಪುನರ್ ನಿರ್ಮಾಣ ಮಾಡಿ ಅತಿ ಮುಖ್ಯವಾಗಿ ಬಸಿಗಾಲುವೆಗಳನ್ನು ಮಾಡಬೇಕು, ಇಲ್ಲ ಅಂದರೆ ಜವಳು ಶಾಶ್ವತ ಆಗುತ್ತೆ. ಬಸಿಗಾಲುವೆ ಇತ್ತು ಅಂತಂತಂದರೆ ಆ ನೀರು ಬಸಿಗಾಲುವೆಗಳ ಮುಖಾಂತರ ಹರಿದು ಹೋಗಿ ಜಮೀನು ಕೃಷಿಗೆ ಯೋಗ್ಯವಾಗಿ ಉಳಿಯುತ್ತೆ. ಅದನ್ನು ಮೊಟ್ಟ ಮೊದಲು ಮಾಡಬೇಕಾಗಿದ್ದು. ಹಾಗೂ ಈ ಕಾಲುವೆ ಜಾಲದ ಸಂಪರ್ಕ ಜಾಲ ಈಗ ಎಲ್ಲ ಕಡೆ ಸ್ಕಾಡಾ ಸಿಸ್ಟಮ್ ಬರ್ತಾ ಇದೆ. ಸ್ಕಾಡಾ ಸಿಸ್ಟಮ್ಮು ನಾವು ನಾರಾಯಣಪುರದಿಂದ ಪ್ರತಿ ಎಲ್ಲ ಕಾಲುವೆಗಳಿಗೆ ಸ್ಕಾಡಾ ಸಿಸ್ಟಮ್ ಬರ್ತಾ ಇದೆ. ಈ ಸ್ಕಾಡಾ ಸಿಸ್ಟಮನ್ನು ಇದು ಯಾವುದೋ ಹೊಸ ತಂತ್ರಜ್ಞಾನ ಬಂತು, ನಮಗೆ ಟ್ಯಾಂಪರ್ ಮಾಡೋಕ್ಕಾಗೋದಿಲ್ಲ ಅಂತಂದು ಡ್ಯಾಮೇಜ್ ಮಾಡುವುದಲ್ಲ. ಇದು ಬಂದಿರೋದು ರೈತರ ಸಮಗ್ರ ನೀರು ನಿರ್ವಹಣೆಗಾಗಿ ಈ ಪದ್ಧತಿ ಬಂದಿದೆ. ಅದಕ್ಕೋಸ್ಕರ ಇದನ್ನು ಎಲ್ಲ ರೈತರು ಇದನ್ನು ಒಪ್ಪಿಕೊಂಡು ಇದನ್ನು ಅಪ್ಪಿಕೊಂಡ್ರೆ ಕೊನೆಯವರೆಗೂ ನಾವು ಎಲ್ಲರಿಗೂ ನೀರು ಮುಟ್ಸೋಕ್ಕಾಗತ್ತೆ, ನಿಮಗೂ ಸಹಿತ ಜವಳು ಮತ್ತು ಸವಳಿನ ಸಮಸ್ಯೆ ತಪ್ಪಿಸಿದಂಗೆ ಆಗುತ್ತೆ. ಈ ಸ್ಕಾಡಾ ಸಿಸ್ಟಮ್ನಲ್ಲಿ ಎಷ್ಟು ಅದ್ಭುತ ಇರ್ತದೆ ಅಂತಂದರೆ ಯಾರಿಗೆ ನೀರು ಬೇಡೋ ಅವರು ತಮ್ಮ ಔಟ್ಲೆಟನ್ನು ಬಂದ್ ಮಾಡಿಬಿಟ್ರೆ ಅಷ್ಟು ನೀರು ಕಡಿಮೆಯಾಗಿ ಡ್ಯಾಮ್ನಿಂದ ಹೊರಗಡೆ ಬರುತ್ತಿರ್ತದೆ. ಅಷ್ಟು ಅದ್ಭುತವಾದಂಥ ವಿನ್ಯಾಸ ಇದ್ದಂಥ ಒಂದು ಅಪ್ಲಿಕೇಶನ್ ಇದು. ಹಾಗೂ ಎಲ್ಲ ಕಾಲುವೆಗಳ ನಿರ್ಮಾಣ ಎಲ್ಲ ರೀತಿಯಲ್ಲಿ ಬೆಳೆಗಳು ಬೆಳೆಯಲು ಇದ್ರೂ ಏಕೆ ಬೆಳೆ ಎಲ್ಲರೂ ಬೆಳೀತಾ ಇದ್ದೀರಿ? ಇಲ್ಲಿ ಸೂರ್ಯಕಾಂತಿ ಹಿಡಿದು ಗೊಬ್ಬರ ಬೆಳೆಗಳನ್ನು ಹಿಡಿದು ಜೋಳ ಸಜ್ಜಿ ರಾಗಿ ಹಿಡಿದು ಪ್ರತಿ ಬೆಳೆಗೂ ಸಹಿತ ಕ್ರಾಪ್ ಇನ್ಸೂರೆನ್ಸ್ ಥರ ನಮ್ಮ ನೀರಾವರಿ ವ್ಯವಸ್ಥೆ ಇರುತ್ತೆ. ಆದರೆ ಗ್ರ್ಯಾಂಟೆಡ್ ಅಂತಂದು ತೊಗೊಂಡ್ಬಿಟ್ಟು ಈ ನೀರು ಇರೋದು ನಮಗಷ್ಟೇ ಅಂತಂದು ತಿಳ್ಕೊಂಡು ಬರೀ ಕಬ್ಬು ಮತ್ತು ಭತ್ತಕ್ಕೆ ಹೋಗ್ತಾ ಇದ್ದೀರಿ. ಕಬ್ಬು ಆ್ಯಕ್ಚುಲಿ ನಮ್ಮ ಈ ವ್ಯವಸ್ಥೆಯೊಳಗೆ ಅದು ಒಳ್ಳೆ ಬೆಳೆ ಇದ್ರೂ ಸಹಿತ ನಮ್ಮಲ್ಲಿ ನಿಷೇಧಿತ ಬೆಳೆ. ಯಾಕಂದರೆ ಅದಕ್ಕೆ ಪೂರೈಕೆ ಮಾಡುವಷ್ಟು ನೀರು ನಮ್ಮ ವಿನ್ಯಾಸ ಮಾಡುವಾಗ ಇರುವುದಿಲ್ಲ. ನಾವು ದೈನಂದಿನವಾಗಿ ವಾರ್ಷಿಕವಾಗಿ ಯಾವ್ಯಾವ ಬೆಳೆ ಬೆಳೀತಿರ್ತಾರೋ ಅದರ ಪ್ರಕಾರ ಡ್ಯೂಟಿ ಕ್ಯಾಲ್ಕುಲೇಷನ್ ಮಾಡಿ ನೀರನ್ನು ಹೊರಗಡೆ ತರ್ತಾ ಇರ್ತೀವಿ. ಆ ನೀರನ್ನು ಸಂಪೂರ್ಣ ಕಬ್ಬಿಗೆ ಉಪಯೋಗಿಸ್ಬಿಟ್ರೆ ಕೊನೆ ಹಂತದ ನೀರು ಎಲ್ಲಿ ಹೋಗುತ್ತೆ? ಅದಕ್ಕೋಸ್ಕರ ಏಕ ಬೆಳೆ ಪದ್ಧತಿಯನ್ನು ಕೈಬಿಡಿ. ಎಲ್ಲ ಸಮಗ್ರವಾದ ಎಲ್ಲ ಬೆಳೆಗಳು ತಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ನನ್ನ ನಿವೇದನೆ. ಆಮೇಲೆ ಜಮೀನುಗಳನ್ನು ಸಮತಟ್ಟು ಮಾಡಿಕೊಂಡಿಲ್ಲ. ಎಲ್ಲೆಲ್ಲಿ ಹಾಯಿ ನೀರಾವರಿ ಬರ್ತಾ ಇದೆ, ಎಲ್ಲಿ ಡ್ರಿಪ್ ಇರಿಗೇಷನ್ ಐತೋ ನೀವು ಸಮತಟ್ಟು ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಆದರೆ ಎಲ್ಲಿ ಹರಿಯುವ ನೀರು ಬರ್ತಾ ಇದೆ, ಹಾಯಿ ನೀರಾವರಿ ಬರ್ತಾ ಇದೆ, ಅಲ್ಲಿ ಸಮತಟ್ಟು ಮಾಡಿಕೊಳ್ಳುವುದು ಅತಿ ಅವಶ್ಯ. ಇರದೇ ಇದ್ರೆ ನೀರು ಒಂದು ಕಡೆ ಹೆಚ್ಚು ನೀರು ಉಣಬಡಿಸ್ತೀವಿ, ಒಂದು ಕಡೆ ನೀರೇ ಮುಟ್ಟುವುದಿಲ್ಲ. ಅದಕ್ಕೋಸ್ಕರ ಇದನ್ನು ಸರಿಯಾಗಿ ಗಮನದಾಗ ಇಟ್ಕೊಂಡು ಸಮತಟ್ಟು ಚಿಕ್ಕ ಚಿಕ್ಕ ಹೋಲ್ಡಿಂಗ್ಸ್ ಇದ್ರೆ ಮೂರು ನಾಲ್ಕು ಜನ ಸೇರಿಕೊಂಡು ಕೂಡಿ ಮಾಡಿ ಆಮೇಲೆ ನಿಮ್ಮ ಬೌಂಡ್ರಿನ ಮತ್ತೊಮ್ಮೆ ಫಿಕ್ಸ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಸಹಕಾರ ಇರಲಾರ್ದಕ್ಕೆ ಸಮತಟ್ಟು ಆಗದೆ ಇದ್ದಿದ್ದಕ್ಕೆ ಒಂದು ಜಮೀನಿಗೆ ಹೆಚ್ಚು ಹೋಗುತ್ತೆ, ಒಂದು ಜಮೀನಿಗೆ ಕಡಿಮೆ ಹೋಗ್ತದೆ. ಆಮೇಲೆ ಘನ ಅಳತೆ ಆಧಾರದ ಮೇಲೆ ನೀರನ್ನು ಅಳತೆ ಮಾಡಿ ತಗೊಳ್ತಾ ಇಲ್ಲ. ನೀರು ಸುಮ್ಮನೆ ಅಳತೆ ಇಲ್ಲ, ಅಳತೆ ಗೋಲಿಲ್ಲ. ಅದಕ್ಕೆ ನೀರು ಬಿಟ್ಟ ಮೇಲೆ ಸುಮ್ಮನೆ ಎಲ್ಲರೂ ನೀರನ್ನು ಹಾಯಿಸ್ತೀರಿ, ಎಷ್ಟು ಹಾಯಿಸಿದಿರಿ ಎಷ್ಟು ಬಿಟ್ಟ್ರಿ ಯಾರಿಗೂ ಗೊತ್ತಿಲ್ಲ. ಇಂಜಿನಿಯರ್ಗಳು ಹೇಳಲಿಕ್ಕೆ ಬಂದರೆ ಸಹಕಾರ ಮಾಡೋದಿಲ್ಲ. ಆದರೆ ಇಲ್ಲಿ ಇಂಜಿನಿಯರ್ಗಳಿಗೆ ನನ್ನ ನಿವೇದನೆ ಏನು ಅಂದರೆ, ನೀವು ರೈತರ ಮನಸ್ಸನ್ನು ಮುಟ್ಟ್ರಿ, ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳಿ. ಎಲ್ಲ ತೂವಿನಲ್ಲಿ ಅಳತೆ ಮಾಪುಗಳು ಸಿಂಪಲ್, ವಿ ನಾಚ್ ಆರ್ ಟ್ರಪಜಾಯ್ಡಲ್ ನಾಚ್ ಅಥವಾ ಒಂದು ವಿಯರನ್ನು ಹಾಕ್ರಿ. ಅವ್ರಿಗೆ ಅಳತೆ ಮಾಡಿ ನಾವು ನೀರನ್ನು ಕೊಟ್ಟಿದ್ದಾಯ್ತು ಅಂದರೆ ಅವರಿಗೆ ಗ್ಯಾರಂಟಿ ಬರುತ್ತೆ. ಯಾಕಂದರೆ ನೀವು ಡಿ ಸಿ ಬಿ ಸಲ್ಲಿಸಬೇಕಾದ್ರೆ, ನಾನು ಇಷ್ಟು ನೀರನ್ನು ಕೊಟ್ಟಿದ್ದೀನಿ ಅನ್ನೋ ಡಿಮ್ಯಾಂಡ್ ನೀವು ಕೊಡಬೇಕಾದ್ರೆ ನಾನು ಎಷ್ಟು ನೀರು ಅಳತೆ ಮಾಡಿ ಕೊಟ್ಟಿನಿ ಅನ್ನೋದು ಮೊದಲು ಬೇಕಾಗುತ್ತೆ. ಅದಕ್ಕೋಸ್ಕರ ಡಿಮ್ಯಾಂಡ್ ಕಲೆಕ್ಷನ್ ಆ್ಯಂಡ್ ಬ್ಯಾಲೆನ್ಸ್ ಪ್ರೊಸೀಜರ್ ಒಳಗೆ ಮೊಟ್ಟ ಮೊದಲನೇದು ಡಿಮ್ಯಾಂಡ್, ಎಷ್ಟು ನೀರು ಕೊಟ್ಟಿನಿ ಅನ್ನೋದನ್ನ ಇಂಜಿನಿಯರೇ ಹೇಳಬೇಕಾಗತ್ತೆ. ಆ 13ನೇ ಇಂಜಿನಿಯರ್ ಸೆಕ್ಷನ್ ಆಫೀಸರ್ ಮತ್ತು ನೀರು ಬಳಕೆದಾರ ಸಂಘದ ಕಾರ್ಯದರ್ಶಿ ಸೇರಿ ಎಷ್ಟು ನೀರು ಕೊಟ್ಟಿದೀವಿ ಎಷ್ಟು ನೀರು ತಗೊಂಡಿದೀವಿ ಅನ್ನೋದನ್ನ ಇಬ್ಬರೂ ಕೂಡಿ ಒಂದು ರಿಜಿಸ್ಟರ್ನಲ್ಲಿ ಸಹಿ ಹಾಕ್ತಿರ್ತೀರಿ. ಅದರ ಪ್ರಕಾರ ಒಟ್ಟು ಇಷ್ಟು ನೀರು ಪೂರೈಸಿದೆ, 1,000 ಕ್ಯೂಬಿಕ್ ಮೀಟರ್ಗೆ 12 ರೂಪಾಯಿ ಅಂತೆ ಇಷ್ಟು ನೀರಾಯಿತು, ಇಷ್ಟು ಟ್ಯಾಕ್ಸ್ ವಾಟರ್ ಟ್ಯಾಕ್ಸ್ ಆಯಿತು, ಆ ಟ್ಯಾಕ್ಸಿನ ನೀವು ನಮಗೆ ಕೊಡಿ ಅಂತಂದಾಗ ಅವರು ಅಲ್ಲಿ ಕಾಲುವೆ ನಿರ್ವಹಣೆಗಾಗಿ ಮತ್ತು ನೀರು ಬಳಕೆದಾರ ಸಂಘದ ಆಡಳಿತ ವೆಚ್ಚಕ್ಕಾಗಿ ಹಣ ತೆಗೆದಿರಿಸಿ ನಮ್ಮ ನೀರಾವರಿ ಕಾಯ್ದೆ ಪ್ರಕಾರ ಇನ್ನುಳಿದ ಹಣವನ್ನು ಡಿಪಾರ್ಟ್ಮೆಂಟಿಗೆ ಅಥವಾ ನಿಗಮಕ್ಕೆ ಸಂದಾಯ ಮಾಡ್ತಾರೆ. ಇದನ್ನು ಮಾಡಬೇಕಾದ್ರೆ ಮೊದಲು ನಾವು ಯಾವ ರೀತಿ ನೀರನ್ನು ಅಳತೆ ಮಾಡಿದ್ದೀವಿ ಅನ್ನೋದ್ರ ಮುಖ್ಯ. ಅದಕ್ಕೋಸ್ಕರ ಮಾಪಕಗಳನ್ನು ದಯಮಾಡಿ ಇಂಜಿನಿಯರ್ಗಳು ಅಳವಡಿಸಬೇಕು. ನೀರಾವರಿಕರ ಆಕರಣೆ ನಮಗೆ ಸಂಬಂಧ ಇಲ್ಲ ಅನ್ನುವಂಗೆ ಎಲ್ಲ ಬಹಳಷ್ಟು ಇಂಜಿನಿಯರ್ಗಳಿದ್ದೀವಿ, ರೈತರಿಗೆ ನಾವು ತಿಳಿಸೋಕ್ಕಾಗ್ತಾ ಇಲ್ಲ. ಮೊದಲು ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಣ ಇಂಜಿನಿಯರ್ಗಳಾಗಿ, ಯಾರ್ಯಾರಿಗೆ ನಾವು, ನಾನು ಮತ್ತು ನಮ್ಮ ಮಾನ್ಯ ನಿರ್ದೇಶಕರು ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರು ಎಷ್ಟೋ ಸಾರಿ ಇಡೀ ರಾಜ್ಯದ ಇಂಜಿನಿಯರ್ಗಳ ಸಮುದಾಯಕ್ಕೆ ನಾವು ಮುಟ್ಟಲಿಕ್ಕೆ ಸ್ಯಾಟ್ಕಾಮ್ ಟ್ರೈನಿಂಗ್ಸನ್ನು ಮಾಡಿದ್ದೀವಿ. ಇಲ್ಲಿ ಸಮಗ್ರ ನೀರಾವರಿ ತರಬೇತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ಸ್ಯಾಟ್ಕಾಮ್ ಮುಖಾಂತರ ಎಷ್ಟು ಸರಳವಾಗಿ ನೀರಿನ ಕರ ಆಕರಣೆ ಮಾಡಬೇಕು ಅನ್ನೋದನ್ನು ಎಲ್ಲರಿಗೂ ತಿಳಿಸಿ ಹೇಳಿದ್ದೀವಿ. ಆಲ್ಮೋಸ್ಟ್ 100-70 ಇಂಜಿನಿಯರ್ಗಳಿಗೆ ಇದರ ಬಗ್ಗೆ ಪೂರ್ಣ ಮಾಹಿತಿ ಇದೆ. ಆದರೆ ಎಲ್ಲರೂ ಸೇರಿ ತಕ್ಷಣ ರೈತರಿಗೆ ಅದನ್ನು ಮುಟ್ಟುವಂಥ ರೀತಿಯೊಳಗೆ ಕರ ಆಕರಣ ಪದ್ಧತಿಯಿಂದ ಇಲಾಖೆಗೆ ಏನೇನೂ ಉಪಯೋಗ ಇಲ್ಲ ಇದನ್ನು ಮನವರಿಕೆ ಮಾಡ್ಕೋಬೇಕು. ನಾವು ಮೊದಲು ಇದು ಉಪಯೋಗ ಆಗುವುದು ನೀರು ಬಳಕೆದಾರ ಸಂಘಗಳಿಗೆ, ರೈತರಿಗೆ, ಸಮಗ್ರ ರೈತರಿಗೆ ಉಪಯೋಗ ಆಗುತ್ತೆ ಹೊರತಾಗಿ ಅತಿ ಕನಿಷ್ಠವಾದಂತಹ ನೀರಿನ ಕರ ಇದೆ. ನಾವು ತಗೊಳ್ತಾ ಇದ್ದದ್ದು 10 ಲಕ್ಷ ಲೀಟರ್ ನೀರಿಗೆ 12 ರೂಪಾಯಿ, ಹೊರಗಡೆ ಸಿಗ್ತಾ ಇದೆ 1 ಲೀಟರ್ಗೆ 20 ರೂಪಾಯಿ ಕೊಟ್ಟು ತಗೊಳ್ಳುವ ರೈತರು 10 ಲಕ್ಷ ಲೀಟರ್ ನೀರು ಪಡೆದ್ರೂ 12 ರೂಪಾಯಿ ಪೇಮೆಂಟ್ ಮಾಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಈ ಕನಿಷ್ಠ ಪದ್ಧತಿಯನ್ನು ಅವರಿಗೆ ಮಣಮುಟ್ಟುವಂತೆ ತಿಳಿಸಿ ಹೇಳುವಂಥದ್ದು. ಈ 12 ರೂಪಾಯಿಲಿ 8 ರೂಪಾಯಿ ಅವ್ರ ನೀರು ಬಳಕೆದಾರ ಸಂಘಕ್ಕೆ ವಾಪಸ್ ಹೋಗುತ್ತದೆ. ಯಾಕಂದರೆ ಕಾಲುವೆ ಜಾಲವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ 1 ಹೆಕ್ಟೇರ್ಗೆ 40 ರೂಪಾಯಿ ಅಂತೆ, ಹಾಗೂ ಅವರ ಕಚೇರಿ ನಿರ್ವಹಣೆ ಹಾಗೂ ಕಾರ್ಯದರ್ಶಿಯ ಪಗಾರವನ್ನು ಹಿಡ್ಕೊಂಡು ಅದರದ್ದು 20% ಆಫ್ ದಿ ಟೋಟಲ್ ಅಮೌಂಟ್ ಕಲೆಕ್ಟೆಡ್, ಅದನ್ನೆಲ್ಲವನ್ನೂ ಸಹಿತ ಅವರು ತಾವು ಉಳಿಸ್ಕೊಂಡಾಗ ಇಲಾಖೆಗೆ ಬರುವುದು 3-4 ರೂಪಾಯಿ 12 ರೂಪಾಯಲ್ಲಿ. ಆದರೆ ಇಷ್ಟಿದ್ರೂ ಯಾಕೆ ಸರ್ಕಾರ ಇದನ್ನ ಹೆಚ್ಚಿಗೆ ಮಾಡ್ತಾ ಇಲ್ಲ ಅಂತಂದ್ರೆ, ಸರ್ಕಾರ ಯಾವಾಗಲೂ ರೈತ ಪರ ಚಿಂತನೆ ಮಾಡುವಂತಹದ್ದು, ಯಾವಾಗಲೂ ಜನಾನರವಾಗಿ ಸರ್ಕಾರಗಳು, ಯಾವುದೇ ಅನವಶ್ಯಕ ಟ್ಯಾಕ್ಸ್ ಹೇರುವ ಉದ್ದೇಶ ಸರ್ಕಾರಕ್ಕೆ ಎಂದೂ ಇರುವುದಿಲ್ಲ. ಸರ್ಕಾರ ಎಲ್ಲಾ ರೀತಿಯಿಂದ ಆಯವ್ಯಯದಲ್ಲಿ ಬಜೆಟ್ನ ತಯಾರಿಸಿ ನೀರಾವರಿ ಜಾಲವನ್ನೇ ನಿರ್ಮಾಣ ಕೊಟ್ಟಿದ್ದನ್ನ ನಾವು ಕೃತಜ್ಞತೆಯಿಂದ ಸ್ವೀಕಾರ ಮಾಡಬೇಕಾಗತ್ತೆ. ಇಷ್ಟೊಂದು ಕೊಟ್ಟದ್ದನ್ನ ನಾವು ಸರಿಯಾಗಿ ಉಳಿಸ್ಕೊಳ್ಳದೇ ಇದ್ರೆ ಮುಂದಿನ ದಿನಮಾನಗಳೊಳಗೆ ನಮಗೆ ಸರಿಯಾದ ಆರೋಗ್ಯಪೂರ್ಣ ಜಮೀನು ಇರುವುದಿಲ್ಲ, ನೀರು ಲಭ್ಯವಾಗಿರುವುದಿಲ್ಲ. ಯಾಕಂದರೆ ಒಂದು ಎಚ್ಚರಿಕೆ ಗಂಟೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀರು ಸೀಮಿತವಾಗಿದೆ, ಭೂಮಿ ಸೀಮಿತವಾಗಿದೆ, ಆದರೆ ಜನಸಂಖ್ಯೆ ಏರ್ತಾ ಇದೆ. ಎಲ್ಲರೂ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಊಟ ಮಾಡುವ ಕೈಗಳು ಹೆಚ್ಚಾಗ್ತಾ ಇದ್ದಾವೆ, ಆದರೆ ಈ ನಮ್ಮ ಸೀಮಿತವಾದಂಥ ಜಮೀನು ಮತ್ತು ನೀರಿಗಿನ್ನ ನಾವು ಸರಿಯಾಗಿ ಉಪಯೋಗದೇ ಇದ್ದರೆ ಇಷ್ಟು ಕೈಗಳಿಗೆ ಆಹಾರ ಕೊಡಲಿಕ್ಕೆ ಸಾಧ್ಯವಿಲ್ಲ, ಇಷ್ಟು ಜನರಿಗೆ ನಾವು ಆಹಾರ ಒದಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಮಾಡಬೇಕು ಅಂತಂದರೆ ನೀರಿನ ಸದುಪಯೋಗ ಆಗಬೇಕು, ಜಮೀನಿನ ಸರಿ ನಾಳೆಗಾಗಿ ಅತ್ಯಂತ ಆರೋಗ್ಯಪೂರ್ಣವಾಗಿ ನಾವು ಉಳಿಸ್ಕೋಬೇಕು. ಅಲ್ಲಿ ಎಲ್ಲೂ ನೀರು ನಿಂತಿದ್ದೇ ಆಯಿತು ಅಂತಂತಂದರೆ ಜಮೀನು ಹಾಳಾಗಿ ಹೋಗ್ತದೆ. ಅದಕ್ಕೆ ವಾಟರ್ ಲಾಗಿಂಗ್, ಸೆಲಿನಿಟಿ ಆ್ಯಂಡ್ ಅಲ್ಕಲೈನಿಟಿ ಇದನ್ನು ನಾವು ತಪ್ಪಿಸಿದ್ವಿ ಅಂತಂತಂದರೆ ಜಮೀನು ಆರೋಗ್ಯಪೂರ್ಣವಾಗಿ ಉಳಿಯುತ್ತೆ. ಸಂಪೂರ್ಣ ಪ್ರತಿಯೊಂದು ಹನಿಯನ್ನು ಸಹಿತ ನಾವು ಉಪಯೋಗ ಮಾಡಿಕೊಂಡಿದ್ದಾದರೆ ನಮಗೆ ಸರಿಯಾದ ಬೆಳೆ ಬರೆದು ಆರೋಗ್ಯಪೂರ್ಣವಾಗಿರುತ್ತೆ. ಇವತ್ತು ಕರ್ನಾಟಕ ಸರ್ಕಾರ ಇನ್ನೂ ಮುಂದೆ ಹೋಗಿ ಹಾಯಿ ನೀರು ಬದಲಿ ಸೂಕ್ಷ್ಮ ನೀರಾವರಿ ಒಳಗೆ ಸ್ಪ್ರಿಂಕ್ಲರು ಬರುತ್ತೆ, ಹನಿ ನೀರಾವರಿನೂ ಬರುತ್ತೆ. ಸ್ಪ್ರಿಂಕ್ಲರ್ಗೆ ಹೆಚ್ಚು ಕೆಲವೇ ಕಡೆ ಮಹತ್ವ ಕೊಟ್ಟಿದ್ದಿದೆ, ಆದರೆ ಹನಿ ನೀರಾವರಿಯನ್ನು ಎಲ್ಲ ಕಡೆ ಕೊಟ್ಟಿದ್ದು ವಿಪರ್ಯಾಸ ಅಂತಂದರೆ ಜನರಿಗೆ ಅದರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ಸಾವಿರಾರು ಕೋಟಿ ರೂಪಾಯಿಯನ್ನು ವ್ಯಯ ಮಾಡಿ ಪ್ರತಿಯೊಬ್ಬ ಜಮೀನಿಗೆ ಸಾವಿರಾರು ರೂಪಾಯಿ ಲೆಕ್ಕದೊಳಗೆ ಡ್ರಿಪ್ ಪೈಪನ್ನು ಅಳವಡಿಸಿ ಇಡೀ ಸಮಗ್ರವಾದ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಂತಂದರೆ ಅವನು ಏನೂ ಮಾಡಬೇಕಾಗಿಲ್ಲ. ತನ್ನ ಜಮೀನಿನೊಳಗೆ ಬರೀ ಒಂದು ವಾಲ್ವನ್ನು ತಿರುಗಿಸ್ಕೊಂಡು ಫರ್ಟಿಗೇಷನ್ ಟ್ಯಾಂಕ್ನ ಗೊಬ್ಬರ ಹಾಕಿ ಅದನ್ನು ಕೊಟ್ಟು ಬಿಟ್ಟರೆ ತನ್ನ ಜಮೀನಿಗೆ ನೀರು ಹೋಗ್ತದೆ. ತನಗೆ ಬ್ಯಾಡ್ ಆಗಿತ್ತು ಆ ವಾಲ್ವನ್ನು ಬಂದ್ ಮಾಡಬೇಕು. ಇದು ಒಂದೇ ಬಿಟ್ಟು ಇದನ್ನು ಮಾಡೋದಿಲ್ಲ, ಇದನ್ನು ಬಿಟ್ಟು ಉಳಿದಿದ್ದೆಲ್ಲ ಕಡೆಯೂ ಟ್ಯಾಂಪರ್ ಮಾಡೋಕ್ಕೆ ಹೋಗ್ತಾರೆ. ಅದನ್ನು ಮಾಡಬಾರ್ದು. ತನ್ನ ವಾಲ್ವ್ ಆನ್ ಮಾಡಬೇಕು ಅಂದರೆ ನೀರು ಬರುತ್ತೆ, ಬಂದ್ ಮಾಡಿದರೆ ನೀರು ಬರೋದಿಲ್ಲ. ತನಗೆ ಬೇಕಾದಾಗ ಯೂಸ್ ಮಾಡಲಿ, ಇರದೇ ಇದ್ರೂ ಉಪಯೋಗ ಮಾಡ್ಕೊಳ್ಳದೇ ಇದ್ರೆ ಬಂದ್ ಮಾಡಲಿ. ಇದಕ್ಕಾಗಿ ಇರುವಂತಹ RTU ಪ್ರತಿಯೊಬ್ಬರ ಜಮೀನಿನಾಗಿರುತ್ತೆ. RTU ಅಂದರೆ ರಿಮೋಟ್ ಟರ್ಮಿನಲ್ ಯೂನಿಟ್. ಏನು ನಾನು ಬಂದ್ ಮಾಡಿದ್ದು ಅಲ್ಲಿ ಕೇಂದ್ರಕ್ಕೆ ಗೊತ್ತಾಗಬೇಕು ಅಂತಂತಂದರೆ ಅದು ಸಿಗ್ನಲ್ಗಳನ್ನು ಕಳಿಸ್ತದೆ, ಅದರ ಮ್ಯಾಗ ರೇಡಿಯೋ ಫ್ರೀಕ್ವೆನ್ಸಿ ಇರುವಂತಹ ಒಂದು ವ್ಯವಸ್ಥೆ ಇರ್ತದೆ. ಅದನ್ನು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಎಲ್ಲ ರೈತರು. ಅದನ್ನು ಮಾಡಬಾರದು. ಎಲ್ಲರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ಎಲ್ಲ ರೈತರಲ್ಲಿ, ದಯಮಾಡಿ ಅದನ್ನು ಯಾರೂ ಟ್ಯಾಂಪರ್ ಮಾಡೋಕೆ ಹೋಗಬೇಡ್ರಿ, ಹಾನಿ ಮಾಡೋಕೆ ಹೋಗಬೇಡ್ರಿ, ಡ್ಯಾಮೇಜ್ ಮಾಡೋಕೆ ಹೋಗಬೇಡ್ರಿ. ಅದು ಇರುವುದೇ ನಿಮಗಾಗಿ. ನಿಮಗೆ ನೀರು ಬೇಕೋ ಬ್ಯಾಡ ಅನ್ನೋದನ್ನು ಹೆಂಗೆ ಗೊತ್ತಾಗುತ್ತೆ? ನಿಮಗೆ ಬ್ಯಾಡ್ ಆಗಿತ್ತು ಅಂದರೆ ನೀವು ವಾಲ್ವ್ ಬಂದ್ ಮಾಡಿದ್ರಿ ಅಂತಂದರೆ ಅದು ಸಿಗ್ನಲ್ಗಳನ್ನು ಕಳಿಸ್ತದೆ. ಎಲ್ಲಿಗೆ? ಕ್ಲೌಡ್ ಸಿಸ್ಟಮ್ಗೆ ಹೋಗ್ತದೆ ಅಥವಾ ಮುಖ್ಯ ಕಂಟ್ರೋಲಿಂಗ್ ಸ್ಟೇಷನ್ಗೆ ಹೋಗ್ತದೆ. ಅಲ್ಲಿಂದ ಕ್ಲೌಡ್ನಿಂದ ಮತ್ತೆ ಕಂಟ್ರೋಲ್ ಸ್ಟೇಷನ್ಗೆ ಬಂದು ಇಂತಿಂಥವ್ರಿಗೆ ನೀರು ಬೇಡ, ನಾಲ್ಕು ಮಂದಿಗೆ ನೀರು ಬೇಡ ಅಂದರೆ ಅಷ್ಟು ನೀರು ಕಡಿಮೆ ಜಗ್ತದಲ್ಲಿ, ಅಂದರೆ ನೀರಿನ ಸದುಪಯೋಗ ಆಗ್ತದೆ. ಆಮೇಲೆ ಇಲ್ಲಿ ಮೈಕ್ರೋ ಇರಿಗೇಷನ್ ಅಂತಂದರೆ ನೀರು ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ಹಿತಮಿತವಾದಂತಹ ನೀರನ್ನು ಕೊಡುವುದು, ಉಸಿರುಗಟ್ಟುವ ವಾತಾವರಣ ಇಲ್ಲ ಅಲ್ಲಿ. ಅದಕ್ಕೆ ವಿಲ್ಟಿಂಗ್ ಪಾಯಿಂಟ್ ಅಂತಂದು ಎಲ್ಲಿ ಬಾಡ್ಲಿಕ್ಕೆ ಹೋಗ್ತದೋ ಅದಕ್ಕಿಂತ ಮೊದಲಿನ ವಿಷಯ ಇದು. ಇದಕ್ಕೆ ಕಂಟಿನ್ಯೂಸ್ ಆಗಲಿ ಅದನ್ನು ಲೈಫ್ ಸ್ಪ್ಯಾನ್ ಒಳಗೆ ನೀರು ಗೊಬ್ಬರ ಸಮೇತ ಹೋಗಿ ಬೇರಿಗೆ ಮುಟ್ಟಿತ್ತು ಆಯ್ತು ಅಂದರೆ ನೀವು ಅತಿ ಹೆಚ್ಚಿನ ಮಟ್ಟದೊಳಗೆ ನೀವು ಧಾನ್ಯಗಳನ್ನು ಬೆಳೀಬಹುದು, ಅಗ್ರಿಕಲ್ಚರ್ ಪ್ರೊಡ್ಯೂಸನ್ನು ನಾವು ಮಾರ್ಕೆಟಿಗೆ ತರಬಹುದು. ಅದು ಇದನ್ನು ಮಾಡ್ತಾ ಇಲ್ಲ ಯಾರು. ಅವ್ರಿಗೆ ಎಷ್ಟು ಕೊಟ್ಟರು, ಇವ್ರಿಗೆ ಎಷ್ಟು ಕೊಟ್ಟರು, ಸಹಕಾರ ಇಲ್ಲ, ಸಹಬಾಳ್ವೆ ಇಲ್ಲ, ಯಾರು ಒಟ್ಟಾಗಿ ಬಂದು ಈ ವ್ಯವಸ್ಥೆನ ಅಪ್ಕೊಳ್ತಾ ಇಲ್ಲ. ಹಿಂಗಾಗಿದ್ದೇ ಆಯಿತು ಅಂದರೆ ಈ ಎಲ್ಲ ಯೋಜನೆಗಳನ್ನು ವಾಪಸ್ ಪಡೆದರೆ ಎಷ್ಟು ಹಾನಿ ಆಗುತ್ತೆ ಹೇಳ್ರಿ ನೋಡೋಣ. ಯಾವುದೂ ಇಲ್ಲ. ಸರ್ಕಾರ ಬಹಳಷ್ಟು ಮುಂದೆ ಬಂದಿದೆ. ಎಲ್ಲರಿಗೂ ಅಪೀಲ್ ಮಾಡ್ಕೋ ಇರೋದು, ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಇಲಾಖಾ ಎಲ್ಲ ಮಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳು ಇಡೀ ರಾಜ್ಯದ ರೈತರಿಗೆ ನಿವೇದನೆ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಮೀಕಿಯಿಂದ ಸಹಿತ ನಾವು ಸಮಗ್ರ ತರಬೇತಿ ಕೊಟ್ಟು ಎಲ್ಲ ರೈತರ ಹೃದಯವನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ತುಂತುರು ನೀರಾವರಿ ವ್ಯವಸ್ಥೆ ಎಲ್ಲೆಲ್ಲಿ ಬಂದಿದೆಯೋ, ಅದು ರಾಮ್ಥಾಳ್ ಇರಬಹುದು, ಸಿಂಟಾಲೂರು ಇರಬಹುದು, ಪುರಿಗಾಳಿ ಇರಬಹುದು, ಏಳೆಂಟು ಕಡೆ ವ್ಯವಸ್ಥೆ ಬಂದಿದೆ. ಎಲ್ಲ ರೈತರು ಮುಂದೆ ಬನ್ನಿ. ನಿಮಗೆ ತಿಳಿದೇ ಇದ್ರೆ ಸಾವಿರ ಬಾರಿ ನಾವು ಟ್ರೈನಿಂಗ್ ಅನ್ನು ಕೊಟ್ಟು ಇದನ್ನ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಇದನ್ನು ನೀವು ಹೋಗಿ ಇದನ್ನು ಅಳವಡಿಸ್ಕೊಳ್ಳೋದು ಯಾವುದಕ್ಕೆ ಅಂದ್ರೆ ನಿಮ್ಮ ಸ್ವಂತ ಅಭ್ಯುದಯಕ್ಕಾಗಿ, ಇಡೀ ವ್ಯವಸ್ಥೆಯ ಅಭ್ಯುದಯಕ್ಕಾಗಿ, ಈ ನಾಡಿನ ಒಂದು ಕೃಷಿ ವ್ಯವಸ್ಥೆ ಸುಧಾರಿಸುವ ಮಟ್ಟಕ್ಕಾಗಿ ಯಾಕೆಂದರೆ ಬೇರೆ ರಾಷ್ಟ್ರಗಳೊಳಗೆ ಎಲ್ಲ ಕಡೆಯೂ ಸೂಕ್ಷ್ಮ ನೀರಾವರಿಯನ್ನು ಸಮಗ್ರವಾಗಿ ಅಳವಡಿಸಿಕೊಂಡಿದ್ದಾರೆ. ನನ್ನ ಸ್ವಂತ ಅನುಭವ, ಹೋದ ತಿಂಗಳೇ ನಾನು ಆಸ್ಟ್ರೇಲಿಯಾಕ್ಕೆ ಹೋದಂಥ ಅನುಭವ, ಆ ದೇಶದೊಳಗೆ ನೀರಿನ ಲಭ್ಯತೆ ಬಹಳ ಕಡಿಮೆ, ಆದರೆ ಎಲ್ಲೂ ಹಾಯಿ ನೀರು ಕೊಡೋದಿಲ್ಲ, ಹರಿಯುವ ನೀರಿನ ಪದ್ಧತಿಯೇ ಇಲ್ಲ. ಅಲ್ಲಿ ಏನು ತಗೊಂಡ್ರೂ ಸಹಿತ ಅಳತೆ ಮಾಡಿ ನೀರು ತಗೋಬೇಕು, ಅದು ಸೂಕ್ಷ್ಮ ನೀರಾವರಿ ಮುಖಾಂತರ, ಡ್ರಿಪ್ ಇರಿಗೇಷನ್ ಮುಖಾಂತರನೇ ನೀರು ತಗೊಳ್ತಾರೆ. ಅವರು ಇದ್ದ ಸ್ವಲ್ಪ ನೀರೊಳಗೆ ಎಷ್ಟು ಉನ್ನತ ಮಟ್ಟದಾಗಿ ಬೆಳೀತಾ ಇದ್ದಾರೆ ಅಂದರೆ ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ಕೃಷಿ ವ್ಯವಸ್ಥೆ ಅವರು ಉನ್ನತೀಕರಿಸಿದ್ದಾರೆ. ಆದರೆ ನಮ್ಮಲ್ಲಿ ಎಲ್ಲವೂ ಇದೆ, ನಮ್ಮಲ್ಲಿ ತಂತ್ರಜ್ಞಾನ ಇದೆ, ಎಲ್ಲ ಸಮಗ್ರ ರೈತರಲ್ಲಿ ದುಡಿಯುವ ಛಲ ಇದೆ. ಆದರೆ ಈ ವ್ಯವಸ್ಥೆಯನ್ನು ಅಪ್ಪಿಕೊಂಡು ಒಪ್ಪಿಕೊಳ್ಳುವುದು ಸಮಗ್ರ ರೈತರಿಗೆ ಬರಬೇಕಾಗಿದೆ. ಈ ಅಧಿಕಾರಿಗಳು ಸಹಿತ ನಾನು ಪದೇ ಪದೇ ಇಂಜಿನಿಯರ್ ಸಮುದಾಯಕ್ಕೆ ಒತ್ತು ಕೊಟ್ಟು ಹೇಳುವುದಂದ್ರೆ ಇದನ್ನು ನಾವು ಮೀಡಿಯೇಟ್ ಮಾಡಬೇಕಾದವರು ಇಲಾಖಾ ಅಧಿಕಾರಿಗಳು. ನಮಗೆ ಈ ನೀರಾವರಿ ವ್ಯವಸ್ಥೆಯೊಳಗೆ ನಾವು ಹಿರಿಯ ಅಧಿಕಾರಿಗಳಾಗಿ ಇದ್ದೀವಿ ಅಂತಂದ್ರೆ ನಾವು ರೈತರನ್ನು ಮುಟ್ಟಬೇಕು, ತಂತ್ರಜ್ಞಾನವನ್ನು ರೈತರ ಮಟ್ಟಕ್ಕೆ ಒಯ್ಯಬೇಕು, ಇಡೀ ಜಾಲ ಸುವ್ಯವಸ್ಥಿತವಾಗಿ ಕೆಲಸ ಮಾಡಬೇಕನ್ನೋ ಮಟ್ಟದೊಳಗೆ ನಾವು ಹಗಲಿರಲು ಶ್ರಮಿಸಬೇಕು ಅನ್ನುವ ಒಂದು ನಿವೇದನೆ ನಾನು ಇಡೀ ರಾಜ್ಯದ ನೀರಾವರಿ ಇಲಾಖೆಯ ಸಮಗ್ರ ರೈತರು ಹಾಗೂ ಇಂಜಿನಿಯರ್ಗಳಿಗೆ ನಾನು ಅವರ ಹೃದಯ ಮುಟ್ಟುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೂ ಎಲ್ಲರಲ್ಲೂ ವಿನಂತಿ ಏನಂದ್ರೆ ನಮ್ಮ ಕೃಷಿ ವ್ಯವಸ್ಥೆ ನಾಳೆಗಾಗಿ ಬೇಕು ಅಂದ್ರೆ ನಮ್ಮ ಪ್ರಯತ್ನ ಪ್ರತಿಯೊಂದು ಹಂತದಲ್ಲಿ ಇರಲಿ ಅಂತಂದು ಹೇಳಿ ಎಲ್ಲ ಇಂಜಿನಿಯರ್ ಸಮುದಾಯಕ್ಕೆ ಹಾಗೂ ಸಮಗ್ರ ರೈತ ಸಮುದಾಯಕ್ಕೆ ನನ್ನ ವಂದನೆಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಆದ್ಮೇಲೆ ಇಲ್ಲಿ ತನಕ ಬಿ ವೈ ಬಂಡಿ ವಡ್ಡರ್ ಅವರು ಸಾಕಷ್ಟು ವಿಚಾರಗಳನ್ನು ಯಾವ ರೀತಿ ನೀರಾವರಿ ನಿರ್ವಹಣೆಯನ್ನು ಮಾಡೋದ್ರೊಳಗೆ ಇಂಜಿನಿಯರ್ಗಳ ಪಾತ್ರ ಏನಿದೆ, ಬಹಳ ಕಳಕಳಿಯಿಂದ ಕಾಳಜಿ ಪೂರ್ವಕವಾಗಿ ಅವರು ಈ ವಿಷಯವನ್ನು ಮಂಡಿಸಿದ್ದಾರೆ. ಅದರ ಜೊತೆಗೆ ನಮ್ಮ ರೈತರು ಯಾವ ರೀತಿ ಈ ನೀರನ್ನು ಈ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಉತ್ತಮವಾದಂತಹ ಒಂದು ಪಾಠಗಳನ್ನು ತಮಗೆ ಮಾಡಿದ್ದಾರೆ. ಅವರ ಕಳಕಳಿಯ ಪ್ರಕಾರ ತಾವು ಕೂಡ ಈ ಎಲ್ಲ ವಿಚಾರಗಳಿಗೆ ಅವರಿಗೆ ಸ್ಪಂದಿಸ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ತಾವು ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಬಹುದು, ತಮ್ಮ ವಿಚಾರಗಳನ್ನು ಅವ್ರಿಗೆ ಹೇಳಬಹುದು, ಅನಿಸಿಕೆಗಳನ್ನು ಹೇಳಬಹುದು, ಮತ್ತು ಏನಾದರೂ ತಮಗೆ ಸಮಸ್ಯೆಗಳಿದ್ವು ಅಂತಂದ್ರೆ ಅವರ ಗಮನಕ್ಕೆ ತರಬಹುದು. ಅದಕ್ಕಾಗಿ ಅವರ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448408404 ಈ ನಂಬರ್ನ ಸಂಪರ್ಕ ಮಾಡಬಹುದು. ಒಳ್ಳೆಯದು ಬಿ ವೈ ಬಂಡಿವಡ್ಡರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಸಮಗ್ರ ನೀರಾವರಿ ನಿರ್ವಹಣೆ ಒಳಗೆ ಯಾವ ರೀತಿ ನಮ್ಮ ಇಂಜಿನಿಯರ್ಗಳು ತೊಡಗಿಸಿಕೊಳ್ಬೇಕು, ಮತ್ತೆ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ನಿರಂತರವಾಗಿ ಬಹಳ ದಿನಗಳ ಕಾಲ ವ್ಯವಸ್ಥೆಯೊಳಗೆ ಕೆಲಸಕ್ಕೆ ಬರಬೇಕು ಅಂತಂದಾಗ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು, ಕಾಲಕಾಲಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಬೇಕು, ರಿಪೇರಿ ಮಾಡುವಂತಹ ಒಂದು ಕೆಲಸಗಳಿರಬಹುದು ಅಥವಾ ಬೇರೆ ಬೇರೆ ಕಾರ್ಯಗಳಿರಬಹುದು, ಅವುಗಳನ್ನು ಯಾವ ರೀತಿ ನಾವು ನಡೆಸಿಕೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ. ಅದೇ ರೀತಿಯಾಗಿ ನಮ್ಮ ರೈತರು ಕೂಡ ತಮ್ಮ ಒಂದು ಸಹಕಾರವನ್ನು ಇವತ್ತು ನೀಡಬೇಕಾಗಿದೆ. ಇಲ್ಲಿ ತನಕ ತಾವು ನಮ್ಮ ರೈತರ ಜೊತೆಗೆ ಸ್ಪಂದಿಸಿದ್ದಕ್ಕೆ, ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ನೀರಾವರಿ ನಿರ್ವಹಣೆಯಲ್ಲಿ ಅಭಿಯಂತರರ ಪಾತ್ರ ಕುರಿತು ಧಾರವಾಡದ ನೆಲಜಲ ನಿರ್ವಹಣಾ ಸಂಸ್ಥೆ ವಾಲ್ಮಿಯ ಪ್ರಾಧ್ಯಾಪಕರು ಮತ್ತು ವಾಲ್ಮಿ ಸಂಸ್ಥೆಯ ಅಧೀಕ್ಷಕ ಅಭಿಯಂತರರಾಗಿರುವ ಬಿ ವೈ ಬಂಡಿವಡ್ಡರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ವಾಲ್ಮಿ ಒಲುಮೆ ನೆಲಜಲ ಗೆಲುಮೆ, ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ಒಲುಮೆ. ನೆಲದ ಜಲ ನೆಲ ಸಂರಕ್ಷಣೆಯ ಕಾಳಜಿ ಹೊಂದಿರುವ ವಿಶೇಷ ಸರಣಿ ಪ್ರಸಾರವಾಯಿತು. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಜಲವೇ ಜೀವನ ಸಾಕ್ಷಾತ್ಕಾರ, ನೆಲವೇ ಜೀವನ ಸಾಧಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ, ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ವಾಲ್ಮಿ, ಬೆಳಗಾವಿ ರಸ್ತೆ, ಧಾರವಾಡ. ಮೊಬೈಲ್ 9448386889. ಧಾರವಾಡ ನಗರದ ಹೊರವಲಯದಲ್ಲಿ ಬೆಳಗಾವಿಗೆ ಹೋಗುವ ಹೆದ್ದಾರಿಯಲ್ಲಿದೆ ವಾಲ್ಮಿ ಕ್ಯಾಂಪಸ್. ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ರೈತರಿಗೆ, ಎಂಜಿನಿಯರ್ಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮುಂಚೂಣಿ ಸಂಸ್ಥೆ ವಾಲ್ಮಿ. ವಿಶಾಲವಾದ ಉಪನ್ಯಾಸ ಕೊಠಡಿಗಳು, ಆಧುನಿಕ ತರಬೇತಿ ಉಪಕರಣಗಳು, ಪ್ರಯೋಗಾಲಯ, ಪ್ರಾತ್ಯಕ್ಷಿಕೆಗಳು, ಹಾಸ್ಟೆಲ್ ಸೌಲಭ್ಯಗಳೊಂದಿಗೆ ತಡೆರಹಿತ ಪರಿಪೂರ್ಣ ತರಬೇತಿಯ ವಾತಾವರಣ. ವಾಲ್ಮಿಯೊಂದಿಗೆ ಸಹಕರಿಸಿ ಮಣ್ಣು ನೀರಿನ ಆರೋಗ್ಯಕ್ಕಾಗಿ ಕೂಡಿ ಕೆಲಸ ಮಾಡೋಣ. ನೆರವು ರೇವಣ ಸಿದ್ಧ ಚಾಂದಕವಠೆ, ಕಿರಣ್ ಕುಮಾರ್ ಶೇಖ್ದಾರ್ ಹಾಗೂ ಸಿದ್ರಾಯ್ ಸಾಳುಂಕೆ. ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ರುಳಿ. ನೀರನುಳಿಸುವ ನಿಟ್ಟಿನಲ್ಲಿ ವಾಲ್ಮೀಯ ನೆಲದ ನೆಮ್ಮದಿ ಗಳಿಸುವಲ್ಲಿದೆ ವಾಲ್ಮೀಯ ಹಿರಿಮೆ. ನೀರನುಳಿಸುವ ನಿಟ್ಟಿನಲ್ಲಿ ಕೇಳಿದ್ರೆ ಇನ್ನು ಮುಂದೆ ಕೇಳಿ ಏಕ್ತಾರಿ ಪದಗಳನ್ನು ತುಮ್ಮರಕುಡ್ಡಿ ಗ್ರಾಮದ ಮರಪ್ಪ ದಾಸರ್ ಹಾಗೂ ಸಂಗಡಿಗರಿಂದ. ದೇ